ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗುವುದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಭಾರತ ಸರ್ಕಾರ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೆ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೇ ಪಶುವೋ ಕಿ ಸಹಿ ಜಾನ್ಕಾರಿ ದಿ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ್ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರಿ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರೀ ಜಾನ್ಕಾರಿ, ಹೋಗಿ ಸಮೃದ್ಧ, ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನಪಿರಲಿ, UPI ಸೇಫ್ ಇದೆ. ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಹಾಗೂ ಪ್ರಗತಿ ಕುರಿತು ಕಾರ್ಯಕ್ರಮ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳ ಯೋಜನಾ ವ್ಯವಸ್ಥಾಪಕರಾದ ಮೊಹಮ್ಮದ್ ಸಿರಾಜ್ ಅವರೊಡನೆ ಡಿಜಿಟಲ್ ಸಖಿ ಯೋಜನೆಯ ಬಗ್ಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಸೋಮಶೇಖರ್ ಎಸ್ ಹುಳಿ. ಆಕಾಶವಾಣಿ ಕಲಬುರಗಿ. ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ಚಾಲ್ತಿಯಲ್ಲಿರುವ ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಹಾಗೂ ಪ್ರಗತಿ ಕುರಿತ ಕಾರ್ಯಕ್ರಮ. ಡಿಜಿಟಲ್ ಸಖಿ ಯೋಜನೆ ಕುರಿತು ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳ ಯೋಜನಾ ವ್ಯವಸ್ಥಾಪಕರಾಗಿರುವ ಮೊಹಮ್ಮದ್ ಸಿರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸೋಮಶೇಖರ್ ಎಸ್ ರುಡಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಾವು ಡಿಜಿಟಲ್ ಇಂಡಿಯಾ ಅನ್ನುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಕೇಳೇ ಇರ್ತೀರಿ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಮೂಲಕ ಡಿಜಿಟಲ್ ಜ್ಞಾನವನ್ನ ಪಸರಿಸುವಂತಹ ಒಂದು ಕೆಲಸ, ಮತ್ತು ನಮ್ಮ ಎಲ್ಲ ವ್ಯವಹಾರಗಳು, ಇವತ್ತು ನಾವೇನು ದಿನನಿತ್ಯದ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ವ್ಯವಹಾರ ಮಾಡ್ತಾ ಇದ್ದೀವಿ, ವ್ಯಾಪಾರ ಮಾಡ್ತಾ ಇದ್ದೀವಿ, ಅಥವಾ ಯಾವುದೇ ಒಂದು ಕೆಲಸ ಇರಲಿ, ಅದನ್ನ ಡಿಜಿಟಲ್ ರೂಪದೊಳಗೆ ಮಾಡುವಂತಹ ಒಂದು ಕೆಲಸಕ್ಕೆ ಒಂದು ಯೋಜನಾಬದ್ದವಾಗಿ ಅದಕ್ಕೆ ಸಾಕ್ಷರತೆಯನ್ನು ಕೊಡುವಂತಹ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಮಾಡಿದ್ದು ತಮಗೆಲ್ಲ ಗೊತ್ತಿರುವಂತಹದ್ದು. ಇದೇ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಅನುಷ್ಠಾನ ಆಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಅಂತಹ ಕಾರ್ಯಕ್ರಮಗಳಲ್ಲಿ ಒಂದು ಯೋಜನೆ ಅಂತಂದ್ರೆ ಡಿಜಿಟಲ್ ಸಖಿ ಅನ್ನುವಂತಹ ಒಂದು ಕಾರ್ಯಕ್ರಮ. ಈ ಡಿಜಿಟಲ್ ಸಖಿ ಅಂತಂದ್ರೆ ಏನು ಅನ್ನುವಂತಹ ಒಂದು ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲ ಮಾಡಿಕೊಳ್ಳೋಣ. ಅದರ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳ ಯೋಜನಾ ವ್ಯವಸ್ಥಾಪಕರಾಗಿರುವಂತಹ ಮೊಹಮ್ಮದ್ ಸಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಡಿಜಿಟಲ್ ಸಖಿ ಅನ್ನುವಂತಹ ಒಂದು ಹೆಸರೇನದಲ್ಲ, ಇದು ಬಹಳ ಆಕರ್ಷಕವಾದಂತಹ ಒಂದು ಹೆಸರು, ಬಹಳ ಖುಷಿ ಕೊಡುವಂತಹ ಒಂದು ಹೆಸರು. ಅದೇ ರೀತಿಯಾಗಿ ಡಿಜಿಟಲ್ ಅಕ್ಷರ ಜ್ಞಾನವನ್ನು ಕೊಡುವುದಕ್ಕೆ, ಸಾಕ್ಷರತೆಯನ್ನು ಮೂಡಿಸುವುದಕ್ಕೆ ಈ ಡಿಜಿಟಲ್ ಸಖಿಯರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಈ ಯೋಜನೆ ಅಂತಂದ್ರೆ ಏನು, ಇದರ ಧ್ಯೇಯೋದ್ದೇಶ ಏನು, ಯಾವ ರೀತಿ ಇದನ್ನ ತಾವು ಅನುಷ್ಠಾನ ಮಾಡ್ತಾ ಇದ್ದೀರಿ, ಇದರ ವ್ಯಾಪ್ತಿ ಏನು, ಈ ಎಲ್ಲ ವಿಚಾರಗಳನ್ನ ನಾವು ಇವತ್ತಿನ ದಿವಸ ತಮ್ಮಿಂದ ಕೇಳಬೇಕು ಅಂತ ಅಂದ್ಕೊಂಡಿವಿ. ಹೌದು ಸರ್. ನಮಸ್ಕಾರ. ನಾನು ಮೊಹಮ್ಮದ್ ಸಿರಾಜ್, ಯೋಜನಾ ವ್ಯವಸ್ಥಾಪಕ, ಎಕ್ಸೆಸ್ ಲೈವ್ಲಿಹುಡ್ಸ್ ಡಿಜಿಟಲ್ ಸಖಿ ಯೋಜನೆ ಬೀದರ್ ಮತ್ತು ಕಲಬುರಗಿ. ಈಗ ಎಕ್ಸೆಸ್ ಲೈವ್ಲಿಹುಡ್ಸ್ ಇದು ಒಂದು ಹೈದರಾಬಾದ್ನಲ್ಲಿ ಇರುವ ಒಂದು ಸಂಸ್ಥೆ, ಇದರಲ್ಲಿ ಸುಮಾರು 7 ಅಂಗಸಂಸ್ಥೆಗಳನ್ನು ಕೂಡ ಇದ್ದವ. ಎಕ್ಸೆಸ್ ಲೈವ್ಲಿಹುಡ್ಸ್ ಮುಖ್ಯ ಉದ್ದೇಶ ಏನಂತಂದ್ರೆ ಮಹಿಳೆಯರ ಜೊತೆಯಲ್ಲಿ ಕೆಲಸ ಮಾಡಿ ಅದನ್ನು ಅವರ ಮಹಿಳೆ ಉದ್ಯಮಿಯರನ್ನು ತಯಾರು ಮಾಡಿ ಅವರ ಒಂದು ಜೀವನ ಮಟ್ಟವನ್ನು ಸುಧಾರಣೆ ಮಾಡುವ ಒಂದು ಕೆಲಸ ಮಾಡುವುದೇ ಒಂದು ಉದ್ದೇಶವಾಗಿದೆ ಎಕ್ಸೆಸ್ ಲೈವ್ಲಿಹುಡ್ಸ್. ಅದೇ ಅಂತರ್ಗತದಲ್ಲಿ ಈಗ ಎಕ್ಸೆಸ್ ಲೈವ್ಲಿಹುಡ್ಸ್ ಸುಮಾರು 3 ರಾಜ್ಯಗಳಲ್ಲಿ ಈ ಡಿಜಿಟಲ್ ಸಖಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಎಕ್ಸೆಸ್ ಲೈವ್ಲಿಹುಡ್ ಅನ್ನು ಎಲ್ಎನ್ಟಿ ಫೈನಾನ್ಸ್ ಜೊತೆಯಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದು, ಎಲ್ಎನ್ಟಿ ಫೈನಾನ್ಸ್ ಸಂಸ್ಥೆಯವರು ತಮ್ಮದೇ ಆದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಾರ್ಪೊರೇಟ್ ಸಾಮಾಜಿಕ ಬದ್ದತೆಯಲ್ಲಿ ಒಂದು ಸಹಾಯವನ್ನು ಈ ಯೋಜನೆಗೆ ಮಾಡ್ತಾ ಇದ್ದಾರೆ. ಈ ಯೋಜನೆಯನ್ನು ಸುಮಾರು ಕೇರಳ, ಕರ್ನಾಟಕ, ತಮಿಳುನಾಡಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಕೇರಳದಲ್ಲಿ ಅಲಪ್ಪೆ ಮತ್ತು ಕೊಟ್ಟೆಮ್, ತಮಿಳುನಾಡಿನಲ್ಲಿ ಮಧುರೈ, ಕರ್ನಾಟಕದಲ್ಲಿ ತುಮಕೂರು, ಕೋಲಾರ ಮತ್ತು ಉತ್ತರ ಕರ್ನಾಟಕದಲ್ಲಿ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಈ ಯೋಜನೆ ಡಿಜಿಟಲ್ ಸಖಿ ಯೋಜನೆ, ಇದು ಒಂದು ಹೆಸರನ್ನು ಇದಕ್ಕೆ ಕೊಡಲಾಗಿದೆ. ಇದರ ಒಂದು ಅಂತರ್ಗತದಲ್ಲಿ ಇದರ ನಾವು ಒಂದು ವಿಷಯದ ಮೇಲೆ ಕೆಲಸ ಮಾಡ್ತಾ ಇರುವುದೇನೆಂದರೆ ಡಿಜಿಟಲ್ ಅಂಡ್ ಫೈನಾನ್ಸಿಯಲ್ ಇನ್ಕ್ಲೂಷನ್, ತಾಂತ್ರಿಕ ಮತ್ತು ಆರ್ಥಿಕ ಅಥವಾ ಹಣಕಾಸಿನ ಸೇರ್ಪಡೆ. ಈ ಯೋಜನೆಯನ್ನು ಸುಮಾರು 2022 ಏಪ್ರಿಲ್ನಿಂದ ಕಾರ್ಯನಿರ್ವಹಿಸ್ತಾ ಇದ್ದು, ಮುಖ್ಯವಾಗಿ ನಾವು ಈ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಕ್ಟೋಬರ್ 2022 ಇಲ್ಲಿ ನಾವು ನಮ್ಮ ಕಾರ್ಯವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದ್ರೆ, ಮೊದಲನೇದಾಗಿ ನಮ್ಮ ಗ್ರಾಮದಲ್ಲಿ ಇರುವ ಮಹಿಳೆಯರನ್ನು, ಅವರು ಮುಖ್ಯವಾಗಿ 10ನೇ ಪಾಸ್ ಆಗಿ ಅಥವಾ ಪಿಯುಸಿ ಪಾಸ್ ಆಗಿ ಅಥವಾ ಡಿಗ್ರಿಯಲ್ಲಿ ಪಾಸ್ ಆಗಿ ಅಥವಾ ಫೇಲ್ ಆಗಿ ಕುಳಿತಿರಬಹುದು, ಅವರಿಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಲಿಕ್ಕಿಲ್ಲ ಅಥವಾ ಮುಂದೆ ಅವರಿಗೆ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಲಿಕ್ಕೂ ಕೂಡ ಅವಕಾಶ ಸಿಗಲಿಕ್ಕಿಲ್ಲ, ಇಂಥವರಿಗೆ ನಾವು ಆಯ್ಕೆ ಮಾಡಿ ಅವರಿಗೆ ಒಂದು ಕೆಲಸ ಮಾಡುವ ಒಂದು ಅವಕಾಶವನ್ನು ಕೊಡಬೇಕಂತ ಈ ಯೋಜನೆಯಲ್ಲಿ ನಾವು ಅವರಿಗೆ ಆಯ್ಕೆ ಮಾಡಿ ಆಗಾಗಲೇ ಅವರಿಗೆ 10 ದಿನದ ವಸತಿ ಸಹಿತ ತರಬೇತಿಯನ್ನು ಕೊಡಲಾಗಿದೆ. ಆ ತರಬೇತಿಯಲ್ಲಿ ಅವರಿಗೆ ನಾಯಕತ್ವ ಬಗ್ಗೆ, ಅವರಿಗೆ ಸಂವಹನ ಬಗ್ಗೆ ಮತ್ತೆ ತಾಂತ್ರಿಕ ಡಿಜಿಟಲ್ ಬಗ್ಗೆ ಮತ್ತೆ ಫೈನಾನ್ಸಿಯಲ್ ಇನ್ಕ್ಲೂಷನ್, ಆರ್ಥಿಕ ಸೇರ್ಪಡೆ ಬಗ್ಗೆ ಮತ್ತು ಸರ್ಕಾರದ ಬೇರೆ ಬೇರೆ ಯೋಜನೆಗಳು, ಅದು ಕೇಂದ್ರ ಸರ್ಕಾರದಾಗಲಿ ಅಥವಾ ರಾಜ್ಯ ಸರ್ಕಾರದಾಗಲಿ ಯೋಜನೆಗಳ ಬಗ್ಗೆ ಅವರಿಗೆ ಆಗಾಗಲೇ ನಾವು ತರಬೇತಿ ಕೊಟ್ಟು ಅವರಿಗೆ ಒಂದು ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಮಾರ್ಪಾಡು ಮಾಡಿಸಿದ್ದೇವೆ ನಾವು. ಇದರ ಮುಖ್ಯ ಫಲಾನುಭವಿಗಳು ಯಾರೇನೆಂದರೆ ನಮ್ಮ ಡಿಜಿಟಲ್ ಸಖಿಗಳೇ. ನಮ್ಮದು ಉದ್ದೇಶ ಇಂಥ ಒಂದು ಮಹಿಳೆಯರನ್ನು ಅವರದೇ ಗ್ರಾಮದಲ್ಲಿ ಅವರು ಒಂದು ಸಂಪನ್ಮೂಲಗಳ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಿ ಅವರು ಒಂದು ಅಲ್ಲಿ ಸಲಹೆಗಾರ್ತಿಯಾಗಿ, ಪರ್ಟಿಕ್ಯುಲರ್ಲಿ ಅದು ಆರ್ಥಿಕ ಸಲಹೆಗಾರ್ತಿಯಾಗಿ ಅಥವಾ ತಾಂತ್ರಿಕ ಸಲಹೆಗಾರ್ತಿಯಾಗಿ ಆ ಊರಲ್ಲಿ ಆ ಗ್ರಾಮದಲ್ಲಿ ಕೆಲಸ ಮಾಡಬೇಕು, ಅವರಿಗೆ ಒಂದು ಜೀವನೋಪಾಯ ಕಲ್ಪಿಸಿಕೊಡಬೇಕು ಮತ್ತು ಯೋಜನೆ ಅಂತರ್ಗತದಲ್ಲಿ ಅಥವಾ ಮತ್ತು ಯೋಜನೆ ಆದ ಮೇಲೂ ಕೂಡ ಅವರಿಗೆ ಒಂದು ಪರ್ಯಾಯ ಯೋಜನೆ ಜೀವನೋಪಾಯ ಕಲ್ಪಿಸಿಕೊಡುವ ಅಂತಹ ಕೆಲಸ ಯೋಜನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಆಗಾಗಲೇ ಈಗ ನಮ್ಮ ಡಿಜಿಟಲ್ ಸಖಿಗಳು ಈ ಬೀದರ್ ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸುಮಾರು 170 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇ ವರ್ಷದಲ್ಲಿ 177 ಹಳ್ಳಿಯಲ್ಲಿ ನಾವು ಈಗ 470 ಹಳ್ಳಿಗಳನ್ನು ನಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಈ ಒಂದು 470 ಹಳ್ಳಿಗಳಲ್ಲಿ 170 ಹಳ್ಳಿಗಳಲ್ಲಿ ಅದು ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಮತ್ತೆ ಅವರಿಗೆ ಒಂದು ಮಾನಿಟರ್ ಮಾಡಲಿಕ್ಕೆ, ಉಸ್ತುವಾರಿ ಮಾಡಲಿಕ್ಕೆ 13 ಕ್ಲಸ್ಟರ್ ಮ್ಯಾನೇಜರ್ಗಳನ್ನು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಡಿಜಿಟಲ್ ಸಖಿಗಳು, ಎರಡನೇದಾಗಿ ನಮ್ಮ ಸಮುದಾಯದ ಜನರಿಗೆ ನಾವು ನೋಡ್ತಾ ಇದ್ದೀವಿ ಈಗ ಡಿಜಿಟಲ್ ಆಗಿ ಬಹಳಷ್ಟು ಪರಿವರ್ತನೆ ಆಗ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರವನ್ನು ಕೂಡ ಒಂದು ಗುರಿ ಹಾಕೊಂಡಿದೆ ಏನಂತಂದ್ರೆ ಎಲ್ಲರೂ ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಬೇರೆ ಬೇರೆ ಯೋಜನೆಗಳನ್ನು ಜಾರಿಗೆ ಮಾಡಿದೆ. ಡಿಜಿಟಲ್ ಇಂಡಿಯಾನಲ್ಲಿಯೂ ಕೂಡ ಆ ಯೋಜನೆಗಳಿಗೆ ಇಂಥ ನಮ್ಮಂಥ ಯೋಜನೆಗಳನ್ನು ಸಪೋರ್ಟ್ ಮಾಡಲಿಕ್ಕೆ ನಾವು ಈ ಡಿಜಿಟಲ್ ಸಖಿ ಯೋಜನೆಯನ್ನು ಕೂಡ ಜಾರಿಗೆ ಮಾಡಿದ್ದೀವಿ. ಇದರ ಉದ್ದೇಶ ಡಿಜಿಟಲ್ ಅಂಡ್ ಫೈನಾನ್ಸಿಯಲ್ ಇನ್ಕ್ಲೂಷನ್. ಈ ಯೋಜನೆಯ ಅಂತರ್ಗತದಲ್ಲಿ ನಮ್ಮ ಡಿಜಿಟಲ್ ಸಖಿಗಳು ನಮ್ಮ ಸಮುದಾಯದ ಜನರಿಗೆ ಹೋಗಿ ಅವರಿಗೆ ಡಿಜಿಟಲ್ ಮತ್ತು ಫೈನಾನ್ಸಿಯಲ್ ಇನ್ಕ್ಲೂಷನ್ ಬಗ್ಗೆ, ಅದರ ತಾಂತ್ರಿಕ ಮತ್ತು ಆರ್ಥಿಕ ಜ್ಞಾನವನ್ನು ಕೊಡಲಿಕ್ಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಈಗಲೇ ನೋಡ್ತಾ ಇದ್ದೀವಿ ಈ ಡಿಜಿಟಲ್ ಮತ್ತು ಆರ್ಥಿಕ ಜ್ಞಾನ ನಮ್ಮ ಪಟ್ಟಣದ ಮಹಿಳೆಯರಿಗೆ ಸಿಕ್ಕಿರಬಹುದು, ಆದರೆ ಇನ್ನೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಹಿಳೆಯರಿಗೆ ಇನ್ನೂ ಈ ಒಂದು ತಾಂತ್ರಿಕ ಮತ್ತು ಆರ್ಥಿಕ ಜ್ಞಾನವನ್ನು ಇನ್ನೂ ಬಹಳಷ್ಟು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಈ ಯೋಜನೆಯಲ್ಲಿ ನಮ್ಮ ಡಿಜಿಟಲ್ ಸಖಿಗಳನ್ನು ಮಾಡ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಅವರು ಈ ಡಿಜಿಟಲ್ ಜ್ಞಾನವನ್ನು ಪಡೆದುಕೊಳ್ಬೇಕು ಮತ್ತು ಸಾಕ್ಷರತೆಯನ್ನು ಪಡ್ಕೊಳ್ಬೇಕು, ಆರ್ಥಿಕ ಸಾಕ್ಷರತೆಯನ್ನು ಪಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಒಂದು ಹಂತ ಮುಂದೆ ಹೋಗಿ ನಾವು ಇವರಿಗೆ ಡಿಜಿಟಲ್ ಮತ್ತು ಆರ್ಥಿಕವಾಗಿ ಸೇರ್ಪಡೆ ಮಾಡಿಸಬೇಕು. ಆ ಸೇರ್ಪಡೆ ಮಾಡುವ ಕೆಲಸ ನಮ್ಮ ಡಿಜಿಟಲ್ ಸಖಿಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಗ್ರಾಮೀಣ ಮಹಿಳೆಯರನ್ನು ಅವರು ಡಿಜಿಟಲ್ ಆಗಿ ಪರಿವರ್ತನೆಗೊಂಡು ಅವರ ಜೀವನ ಮಟ್ಟವನ್ನು ಸುಧಾರಿಸುವ ನಮ್ಮ ಗುರಿ. ಇದು ಒಂದು ಎರಡನೇ ಮುಖ್ಯ ಉದ್ದೇಶ. ಮತ್ತು ಅದರ ಜೊತೆಯಲ್ಲಿ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಸರ್ಕಾರದ, ಕೇಂದ್ರ ಸರ್ಕಾರದ ಮತ್ತೆ ರಾಜ್ಯ ಸರ್ಕಾರದ ಬಹಳಷ್ಟು ಯೋಜನೆಗಳನ್ನು ಬರ್ತಾ ಇದೆ. ಅದು ಮಹಿಳೆಯರನ್ನು ಸ್ವಾವಲಂಬನೆ ಮಾಡಲಿಕ್ಕೆ ಇರಬಹುದು, ಅಭಿವೃದ್ಧಿ ಮಾಡಲಿಕ್ಕೆ ಇರಬಹುದು, ಬೇರೆ ರೀತಿಯಲ್ಲಿ ಬೇರೆ ಬೇರೆ ಯೋಜನೆಗಳು ಬರ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ನಮ್ಮ ಮಹಿಳೆಯರನ್ನು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅದು ಒಂದು ಒಂದು ಚರ್ಚೆಯ ವಿಷಯ ಆಗಿದೆ. ಆದರೆ ಆ ಕೆಲಸವನ್ನು ನಮ್ಮ ಡಿಜಿಟಲ್ ಸಖಿಗಳನ್ನು ಇಂಥ ಇಂಥ ಬೇರೆ ಬೇರೆ ಯೋಜನೆಗಳನ್ನು ಆ ಒಂದು ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಲ್ಲಿ ದೊರಕ್ತಾ ಇದೆ ಅಂತ ನಮ್ಮ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಡುವುದು ಅಷ್ಟೇ ಅಲ್ಲ, ಅದನ್ನು ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಆಗಿ ಅವರಿಗೆ ಎಲ್ಲಿ ಆ ಯೋಜನೆ ಸಿಗುತ್ತೆ, ಹೇಗೆ ತಕೊಳ್ಬೇಕು ಅಂತ ಆ ಕೆಲಸ ಕಾರ್ಯವನ್ನು ನಮ್ಮ ಡಿಜಿಟಲ್ ಸಖಿಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ. ಇದು ನಮ್ಮ ಮೂರನೇ ಉದ್ದೇಶ. ಮತ್ತೆ ನಾಲ್ಕನೇ ಉದ್ದೇಶ ಏನಂತಂದ್ರೆ, ಅಲ್ಲಿ ಇರುವ ನಾವು ನಮ್ಮ ಒಂದು ಡಿಜಿಟಲ್ ಸಖಿಯ ಕೆಳಗಡೆ ಆ ಊರಲ್ಲಿ ಇರುವ ಹತ್ತತ್ತು ಮಹಿಳಾ ಉದ್ಯಮಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅಲ್ಲಿ ಯಾವುದೇ ಒಂದು ಉದ್ಯಮ ಮಾಡ್ತಾ ಇರಬಹುದು ಅಥವಾ ಯಾವುದೇ ಉದ್ಯಮ ಮಾಡಲಿಕ್ಕೆ ಅವರಿಗೆ ಇಷ್ಟ ಇರಬಹುದು ಅಂತವರಿಗೆ ನಾವು ಆಗಲೇ ಒಂದು ಸುಮಾರು ಬೀದರ್ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿ 2000 ಮಹಿಳಾ ಉದ್ಯಮಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಆಗಲೇ ನಾವು ಇಡಿಪಿ ಟ್ರೈನಿಂಗ್ ಅಂತ ಒಂದು ಟ್ರೈನಿಂಗ್ ಕೊಡಿಸಿದ್ವಿ ಮತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಅಂದರೆ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ, ನಮ್ಮ ಮಹಿಳಾ ಉದ್ಯಮಿಗಳು ಅವರು ಮುಂದೆ ಬರಬೇಕು, ಅವರು ಒಂದು ಫಾರ್ಮಲ್ ವೇನಲ್ಲಿ ಒಂದು ಔಪಚಾರಿಕ ರೀತಿಯಲ್ಲಿ ಅವರು ಒಂದು ತನ್ನ ವ್ಯಾಪಾರವನ್ನು ಮಾಡಿಕೊಳ್ಬೇಕು ಅಂತ ನಮ್ಮ ಗುರಿಯಾಗಿದೆ. ಅದರಲ್ಲಿ ಅವರಿಗೆ ಔಪಚಾರಿಕವಾಗಿ ಅವರದು ಒಂದು ಅಕೌಂಟ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಅಥವಾ ಅವರಿಗೆ ಬ್ಯಾಂಕ್ ಲಿಂಕೇಜಸ್, ಕ್ರೆಡಿಟ್ ಲಿಂಕೇಜಸ್, ಗೌರ್ಮೆಂಟ್ ಸ್ಕೀಮ್ಸ್, ಮತ್ತೆ ಅವರದು ಒಂದು ಯಾವುದೇ ಆಹಾರದ ದಿನಸುಗಳನ್ನು ತಯಾರು ಮಾಡ್ತಾ ಇದ್ರೆ ಅದಕ್ಕೆ FSSA ಲೈಸೆನ್ಸ್, ಮತ್ತೆ MSME ಲೈಸೆನ್ಸ್, ಇಂಥ ಒಂದು ಸಪೋರ್ಟ್ ಮಾಡಿ ಅವರಿಗೆ ಮತ್ತೆ ಯಾವುದೇ ಒಂದು ಯೋಜನೆಯಲ್ಲಿ ಅದು PMFME ಆಗಲಿ ಅಥವಾ PMEGP ಆಗಲಿ ಇಂಥ ಯೋಜನೆಗಳಲ್ಲಿ ಅವರಿಗೆ ಒಂದು ಸಹಾಯ ಪಡೆದುಕೊಳ್ಳಿಕ್ಕೆ ಒಂದು ಸಹಾಯ ಮಾಡಿ ಅವರಿಗೆ ಬೇಕಾಗುವ ಯೋಜನೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ DPR ಏನ್ ಅಂತ ಹೇಳ್ತೀವಿ, ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ತೀವಿ, ಅಂತವನ್ನು ತಯಾರು ಮಾಡಲಿಕ್ಕೆ ನಮ್ಮ ಡಿಜಿಟಲ್ ಸಖಿಯರು ಮತ್ತು ನಮ್ಮ ಕ್ಲಸ್ಟರ್ ಮ್ಯಾನೇಜರ್ಗಳು ಅವರಿಗೆ ಸಪೋರ್ಟ್ ಮಾಡಿ ಆ ಒಂದು ಹಂತವನ್ನು ಕೂಡ ತಲುಪಲಿಕ್ಕೆ ಅವರಿಗೆ ಸಹಾಯ ಮಾಡ್ತಾ ಇದ್ರೆ, ಅಂದ್ರೆ ಮುಖ್ಯವಾಗಿ ಅವರು ಒಂದು ಹೊಸದಾಗಿ ಒಂದು ವ್ಯಾಪಾರ ಶುರು ಮಾಡಬಹುದು ಅಥವಾ ಆ ಇದ್ದಿದ ವ್ಯಾಪಾರವನ್ನು ಮುಂದುವರಲಿಕ್ಕೆ ಕೂಡ ಅವರು ಇಷ್ಟ ಇರಬಹುದು ಅಂತವರಿಗೆ ನಮ್ಮ ಈ ಯೋಜನೆಯಲ್ಲಿ ಅದು ನಮ್ಮ ವತಿಯಿಂದ ಕೂಡ ಕೆಲವು ಹಣಕಾಸಿನ ನೆರವು ಇದೆ. ಅಂಥವರಿಗೆ ಹಣಕಾಸಿನ ನೆರವು ಅಷ್ಟೇ ಅಲ್ಲ, ಅವರಿಗೆ ಬೇಕಾಗುವ ಎಲ್ಲ ಒಂದು ತರಬೇತಿಯಾಗಲಿ, ಬೇರೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಆಗಲಿ, ಇಂಥ ಎಲ್ಲ ಸಪೋರ್ಟ್ಗಳನ್ನು ಅವರಿಗೆ ಸಹಾಯವನ್ನು ಕೊಟ್ಟು ಅವರಿಗೆ ಒಟ್ಟಾಗಿ ಒಂದು ಆದ ಒಂದು ಆದಾಯವನ್ನು ಒಂದು ಇವತ್ತಿನ ಆದಾಯ ಇದರಿಂದ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ಅವರ ಆದಾಯವನ್ನು ಹೆಚ್ಚಾಗಿರಬೇಕು, ಹೆಚ್ಚು ಆಗೋದ್ರಿಂದ ಅವರದ ಜೀವನ ಮಟ್ಟವನ್ನು ಕೂಡ ಸುಧಾರಿಸಿದೆ. ಈ ಒಟ್ಟಾಗಿ ಈ ಒಂದು ನಾಲ್ಕು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈಗಾಗಲೇ ನಮ್ಮ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಡಿಜಿಟಲ್ ಸಖಿಗಳು, ನಮ್ಮ ಕ್ಲಸ್ಟರ್ ಮ್ಯಾನೇಜರ್ಗಳನ್ನು ಆಗಲೇ ಊರಲ್ಲೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಮತ್ತು ಸರ್ಕಾರದ ಎಲ್ಲಾ ಒಂದು ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಕೂಡ ಒಂದು ಸಂಪರ್ಕವನ್ನು ಬೆಳೆಸಿ ನಮ್ಮ ಸಮುದಾಯದ ಜನರಿಗೆ ಬೇಕಾಗುವ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಬಹಳಷ್ಟು ಪರಿಶ್ರಮ ಮತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಒಂದು ನಮ್ಮ ಯೋಜನೆಯ ಅಡಿಯಲ್ಲಿ ನಮ್ಮ ಒಂದು ಸಮುದಾಯದ ಜನರಿಗೆ ರೀಚ್ ಔಟ್ ಮಾಡಲಿಕ್ಕೆ ಒಂದು ಈ ವಯಸ್ಸಿನ ಒಂದು ಮಟ್ಟವನ್ನು ಇಟ್ಕೊಂಡಿದ್ದೀವಿ. ಅದು ನಮ್ಮ ಡಿಜಿಟಲ್ ಸಖಿಗಳಲ್ಲಿ ಮನೆಗೆ ಹೋಗಿದ್ದಾಗ ಅಲ್ಲಿ ಇರುವ 13-65 ವಯಸ್ಸಿನ ಮಹಿಳೆಯಾಗಲಿ ಅಥವಾ ಪುರುಷ ಆಗಲಿ ಅವರಿಗೆ ಡಿಜಿಟಲ್ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ಮಾಹಿತಿನೂ ಕೊಟ್ಟು ಅವರಿಗೆ ಸೇರ್ಪಡೆ ಮಾಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈಗ 470 ಹಳ್ಳಿಗಳಲ್ಲಿ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 5,25,000 ಜನರಿಗೆ ಆಗಾಗಲೇ ನಾವು ಮುಟ್ಟಿದ್ದೀವಿ. ಅವರಿಗೆ ಒಂದು ಅಟ್ಲೀಸ್ಟ್ ಒಂದಲ್ಲ 2 ಸಲ ಆಗಲಿ ಅವರ ಕಿವಿಯಲ್ಲಿ ಡಿಜಿಟಲ್ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಏನು ಅಂತ ಒಂದು ಅವರಿಗೆ ಕಿವಿಯಲ್ಲಿ ಆ ಒಂದು ವಿಷಯವನ್ನು ಹೋಗಿದೆ. ಈ ರೀತಿಯಲ್ಲಿ ಈಗಲೇ ನಾವು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದು, ಮತ್ತೆ ಸುಮಾರು 2,000 ಮಹಿಳಾ ಉದ್ಯಮಿಗಳನ್ನು ಕೂಡ ನಾವು ಆಯ್ಕೆ ಮಾಡಿ ಅವರ ಜೊತೆಯಲ್ಲೂ ಕೆಲಸ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇರೋದು, ಮತ್ತೆ ಈಗ ಆಗಲಿ 177 ಡಿಜಿಟಲ್ ಸಖಿಗಳನ್ನು ಕೂಡ ಇದರಲ್ಲಿ ಕೆಲಸ ಮಾಡ್ತಾ ಇದ್ರ. ನಾವು ಈಗ ನೋಡ್ತಾ ಇದ್ದೀವಿ ಬಹಳಷ್ಟು ಡಿಜಿಟಲ್ ಸಖಿಗಳನ್ನು ಅವ್ರದಲ್ಲೇ ಬದಲಾವಣೆಯಾಗಿ ಪರಿವರ್ತನೆ ಆಗಿ ಕೆಲವು ಡಿಜಿಟಲ್ ಸಖಿಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿ, ಇಲ್ಲ ಈಗ ಸರ್ ನಾವು ಈಗ ನಾವು ಡಿಜಿಟಲ್ ಸಖಿಯನ್ನು ನಾವು ಕೆಲಸ ಮಾಡಂಗಿಲ್ಲ, ಆದರೆ ನಾನು ನನ್ನದೇ ಆದ ಒಂದು ವ್ಯಾಪಾರ ಒಂದು ಉದ್ದಿಮೆಯನ್ನು ನಾನು ಶುರು ಮಾಡುತ್ತೇನಂತ ನಮ್ಮ ಡಿಜಿಟಲ್ ಸಖಿಯರು ಶುರು ಮಾಡಿದಾರ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಬೇರೆ ಸಂಘ ಸಂಸ್ಥೆಗಳನ್ನು ಕೂಡ ಒಂದು ಕೆಲಸ ಅವರಿಗೆ ಸಿಗ್ತಾ ಇದೆ, ಆ ಹಂತದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ನಾವು ಕೂಡ ಅವರಿಗೆ ಒಂದು ಸಹಾಯ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂತಂದ್ರೆ ನಮ್ಮ ಡಿಜಿಟಲ್ ಸಖಿಗಳು ಈ ಒಂದು 4 ವರ್ಷ ಆದಮೇಲೆ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಒಂದು ಬೇರೆ ಕೆಲಸನೂ ಸಿಗಬೇಕು. ಅದು ನಾವು ಅವ್ರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದಾಗ ಅವ್ರದೇ ಆದ ಒಂದು ಉದ್ದೇಶಗಳನ್ನು ಇಟ್ಟಿದ್ದಾವೆ. ಕೆಲವು ಡಿಜಿಟಲ್ ಸಖಿಗಳನ್ನು ಅವರು ಹೇಳ್ತಾ ಇದ್ರ, ಇಲ್ಲ ಸರ್ ನಾನು ಇನ್ನೂ ವಿದ್ಯಾಭ್ಯಾಸ ನಮಗೆ ವಿದ್ಯಾಭ್ಯಾಸದ ಬಗ್ಗೆ ಬಹಳಷ್ಟು ನಮಗೆ ಮಹತ್ವವನ್ನು ಗುರುತಾಗಿದೆ, ಅದಕ್ಕೆ ನಾವು ಇನ್ನೂ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಕೆಲವರು ಹೇಳ್ತಾ ಇದ್ರೆ, ಕೆಲವರು ಹೇಳ್ತಾ ಇದ್ರ ನಾವು ನಮ್ಮ ಯಜಮಾನರ ಒಂದು ವ್ಯಾಪಾರ ಇದೆ ಆ ವ್ಯಾಪಾರ ಜೊತೆಯಲ್ಲಿ ನಾವು ಕೈ ಜೋಡಿಸಿ ಅವರು ವ್ಯಾಪಾರಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ರ. ಕೆಲವರು ಡಿಜಿಟಲ್ ಸಖಿಯವರು, ಇಲ್ಲ ಸರ್ ನಾವು ಈಗ ಹೊಸದಾಗಿ ನಮ್ದೇ ಆದ ಒಂದು ವ್ಯಾಪಾರ ಮಾಡ್ತೀವಿ, ಯಾಕಂದ್ರೆ ಆಗಾಗಲೇ ಈಗ ನಾವು ಬಹಳಷ್ಟು ತರಬೇತಿ ಕೊಟ್ಟಿದ ಮೇಲೆ ಅವರಿಗೆ ವ್ಯಾಪಾರ ಅಂದ್ರೆ ಏನು, ವ್ಯಾಪಾರ ಹೇಗೆ ಮಾಡಬೇಕು, ವ್ಯಾಪಾರದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಎಲ್ಲ ಒಂದು ರೀತಿಯಲ್ಲಿ ಗುರುತಾಗಿದೆ. ಅವರು ಹೊಸ ವ್ಯಾಪಾರವನ್ನು ಕೂಡ ಒಂದು ಶುರು ಮಾಡಲಿಕ್ಕೆ ಅವರು ನಿರ್ಣಯ ಮಾಡಿಕೊಂಡಿದ್ದಾರೆ. ಮತ್ತೆ ಕೆಲವರು ಇದು ಡಿಜಿಟಲ್ ಮತ್ತೆ ಕಂಪ್ಯೂಟರ್ ಸರ್ವಿಸ್ ಸೆಂಟರ್ ಅಂತ ಒಂದು ಕೆಲಸವನ್ನು ಮಾಡಲಿಕ್ಕೆ, ಅಂತ ಒಂದು ಮಳಿಗೆಯನ್ನು ಇಟ್ಕೊಳ್ಳಿಕ್ಕೆ ಅವರು ವಿಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಅವರಿಗೆ ಈಗಾಗಲೇ ಒಂದು ಟ್ಯಾಬ್ ಕೊಟ್ಟು ಆ ಟ್ಯಾಬಿನ ಮುಖಾಂತರ ಡಿಜಿಟಲೈಸೇಷನ್ ಬಗ್ಗೆ ಮತ್ತೆ ಕಂಪ್ಯೂಟರೈಸೇಷನ್ ಬಗ್ಗೆ ಎಲ್ಲ ಅವರಿಗೆ ಮಾಹಿತಿ ಕೊಟ್ಟಿದೆ, ಅವರಿಗೆ ಒಂದು ಸ್ಕಿಲ್ ಕೊಡಲಾಗಿದೆ, ಅದಕ್ಕೆ ಅವರು ಈಗ ಬಹಳಷ್ಟು ನಿಪುಣತೆಯನ್ನು ಹೊಂದಿಕೊಂಡಿದ್ದಾರೆ. ಅದಕ್ಕೆ ಆ ಒಂದು ನಿಪುಣತೆಯನ್ನು ಉಪಯೋಗಿಸಿ ಮಾಡಿಕೊಂಡು ಅವ್ರದೇ ಆದ ಒಂದು ಕಂಪ್ಯೂಟರ್ ಸರ್ವಿಸ್ ಸೆಂಟರ್ ತೆರಿಬೇಕಂತ ಆ ನಿರ್ಣಯನೂ ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಕೆಲವರು ಬೇರೆ ಸಂಘ ಸಂಸ್ಥೆಗಳಲ್ಲಿ ಒಂದು ಒಳ್ಳೆ ರೀತಿಯಾದ ಒಂದು ಸೇವೆ ಮಾಡಬೇಕಂತ ಕೂಡ ನಿರ್ಣಯ ಮಾಡಿದ್ದಾರೆ. ಕೆಲವು ಉದಾಹರಣೆಗಳಿದ್ದಾವೆ, ಕೆಲವರು ಅವರು ಬೇರೆ ಸಂಸ್ಥೆಗಳಿಗೆ ಹೋಗಿ ಇಲ್ಲಿಂದ ನಾವು ಕೊಡುವ ನಮ್ಮ ಗೌರವ ಧನಕ್ಕಿಂತ ಬೇರೆಯವರು ಕೊಡುವ ಒಂದು ಸಂಬಳ ಆಗಲಿ ಅದನ್ನು ಕೂಡ ಹೆಚ್ಚಾಗ್ತದೆ. ಅದಕ್ಕೆ ಈ ರೀತಿಯಾಗಿ ನಮ್ದು ಮೊದಲನೇ ಉದ್ಯೋಗ ಕೂಡ ಪೂರ್ಣ ಆಗ್ತಾ ಇದೆ ಅಂತ ನಾನು ಒಂದು ಬಯಸುತ್ತೇನೆ. ಹೀಗೆ ಒಟ್ಟಾಗಿ ನಾವು ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಒಂದು ತಾಂತ್ರಿಕ ಮತ್ತು ಆರ್ಥಿಕ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದು ಕೆಲಸ ಅಷ್ಟೇ ಅಲ್ಲ, ಅದನ್ನು ಕೂಡ ಸೇರ್ಪಡೆ ಮಾಡಿದ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಮೊಹಮ್ಮದ್ ಸಿರಾಜ್ ಅವರೇ, ತಾವು ಈ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಕೂಡ ಇದರಿಂದ ಬರಬಹುದು ಅವರಿಗೆ ಮುಂದಿನ ದಿನಗಳಲ್ಲಿ. ಮತ್ತೆ ಅವರು ಏನು ಸಬಲರಾಗಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ತಾವು ಮಾಡ್ತಾ ಇದ್ರಿ. ಎಲ್ಲಾ ರಂಗಗಳಲ್ಲಿ ಸಬಲರಾಗಬೇಕು ಮಹಿಳೆಯರು, ಗ್ರಾಮೀಣ ಪ್ರದೇಶದೊಳಗಿರುವಂತಹ ಮಹಿಳೆಯರು. ಇಲ್ಲಿ ತನಕ ತಾವು ಸುಮಾರು 5 ಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರನ್ನ ಗುರುತಿಸಿದ್ದೀರಿ, ಅವರನ್ನ ಸಂಪರ್ಕ ಸಾಧಿಸಿದ್ದೀರಿ, ಮತ್ತು ಅವರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ತಾವು ಮಾಡಿದ್ದೀರಿ. ಅದರ ಜೊತೆಗೆ 2000 ಜನ ಉದ್ಯಮಿಗಳನ್ನ ನೀವು ತಯಾರು ಮಾಡಿದ್ದೀರಿ. ಇದು ಬಹಳ ಅದ್ಭುತವಾದಂತಹ ಒಂದು ಕೆಲಸ. 4 ವರ್ಷ ಒಂದು ಸಮುದಾಯದ ಜೊತೆಗೆ ತಾವು ಕೆಲಸ ಮಾಡ್ತಾ ಇದ್ದೀರಿ. 4 ವರ್ಷಗಳಲ್ಲಿ ತಾವು ಎಲ್ಲರನ್ನು ತಲುಪಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡು ಮಾಡ್ತಾ ಇದ್ರು, ಅಥವಾ ಏನು ಒಂದು ಗುರಿ ಏನದ ನಿಮಗೆ, ಒಂದು ಒಂದು ಸಮುದಾಯದೊಳಗೆ ಇಷ್ಟು ಜನರನ್ನ ನಾವು ತಲುಪಬೇಕು, ಇಷ್ಟು ಜನರನ್ನ ನಾವು ತಯಾರು ಮಾಡಬೇಕು ಅನ್ನುವಂಥದ್ದು ಏನಾದರೂ ಗುರಿ ಅದನ? ಈಗ ತಾವು 470 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ರಿ ಕರ್ನಾಟಕದೊಳಗೆ. ನಮ್ಮ ಗುರಿ ಏನಂತಂದ್ರೆ, ನಮ್ದು ಒಂದು ವಯಸ್ಸಿನ ಒಂದು ಮಿತಿ ಇದೆ, 63 ರಿಂದ 65 ವಯಸ್ಸಿನ ಒಳಗೆ ಬರುವ ಎಲ್ಲಾ ಮಹಿಳಾ ಮತ್ತು ಪುರುಷರ ಜೊತೆಯಲ್ಲಿ ನಮ್ಮ ಡಿಜಿಟಲ್ ಮತ್ತು ಫೈನಾನ್ಸಿಯಲ್ ಇನ್ಕ್ಲೂಷನ್ ಒಂದು ಮಾಹಿತಿಯನ್ನು ಅವರಿಗೆ ಮುಟ್ಟಲೇಬೇಕು. ಆ ಮುಟ್ಟಿಸುವಾಗ, ತರಬೇತಿ ಕೊಡುವಾಗ ಅವರಲ್ಲಿ ಅಲ್ಲಿ ನೋಡ್ತೇವೆ ನಾವು, ಅವರಲ್ಲಿ ಏನು ನ್ಯೂನತೆಗಳಿದ್ದಾವ, ಅಲ್ಲಿ ಅವರಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಆಗಲಿ ಯಾವ್ಯಾವ ರೆಕಾರ್ಡ್ಸ್ ಆಗಲಿ ಅವರ ಹತ್ತಿರ ಇಲ್ಲ ಅಂದ್ರೆ ಆ ಕೆಲಸನೂ ಕೂಡ ನಮ್ಮ ಡಿಜಿಟಲ್ ಸಖಿಗಳನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗಾಗಿ ನಾನು ಹೇಳಬಹುದು, ಸಪೋಸ್ ಈಗಂತೂ ಬ್ಯಾಂಕ್ ಅಕೌಂಟ್ಸ್ ಅಂತೂ 99% ಜನರ ಹತ್ರ ಇದೆ, ಆದರೆ ಸಪೋಸ್ ಯಾರ ಹತ್ತಿರ ಒಂದು ಸ್ವಲ್ಪ ಒಂದು ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಅಂತಂದ್ರೆ ಆ ಬ್ಯಾಂಕ್ ಅಕೌಂಟ್ ತೆಗೆಸುವ ಕೆಲಸನೂ ಕೂಡ ನಮ್ಮ ಡಿಜಿಟಲ್ ಸಖಿಯನ್ನು ಮಾಡ್ತಾರೆ. ಅದಕ್ಕೆ ಬೇಕಾಗುವ ಎಲ್ಲ KYC ಬೇಕಂತಂದ್ರೆ ಒಂದು ಅಟ್ಲೀಸ್ಟ್ ಒಂದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅಂತೂ ಬೇಕು. ಕೆಲವರ ಹತ್ರ ಪ್ಯಾನ್ ಕಾರ್ಡ್ ಇರಂಗಿಲ್ಲ, ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂತಂದ್ರೆ ಆವಾಗ ನಮ್ಮ ಡಿಜಿಟಲ್ ಸಖಿಯನ್ನು ಹೋಗಿ ಆ ಪ್ಯಾನ್ ಕಾರ್ಡ್ ತೆಗುವ ಕೆಲಸ ಅದನ್ನು ಕೂಡ ಅವರು ಸಪೋರ್ಟ್ ಮಾಡ್ತಾರೆ ತೆಗೆಸಲಿಕ್ಕೆ. ಈ ರೀತಿಯಾಗಿ ಒಂದು ಅವರಿಗೆ ಬೇಕಾಗುವ ಎಲ್ಲ ಕಾಗದಗಳನ್ನು ಯಾವ್ಯಾವ ಬೇಕು ಆ ಕೆಲಸನೂ ಕೂಡ ಮಾಡ್ತಾರೆ. ಈ ಹಂತದಲ್ಲಿ 63 ರಿಂದ 65 ವಯಸ್ಸಿನ 2 ಮಹಿಳಾ ಮತ್ತು ಪುರುಷರಿಗೂ ಕೂಡ ಭೇಟಿಯಾಗಬೇಕು. ಇದು 4 ವರ್ಷದಲ್ಲಿ ಸುಮಾರು 8,47,800 ಜನರಿಗೆ ಈ ಮಾಹಿತಿಯನ್ನು ಮುಟ್ಟಬೇಕು ಅಂತ ನಮ್ಮ ಗುರಿ ಇಟ್ಕೊಂಡಿದ್ದೀವಿ ನಾವು. ಅದರ ಜೊತೆಯಲ್ಲಿ 2000 ಮಹಿಳೆಯರನ್ನು ಕೂಡ ಮುಟ್ಟಬೇಕು. ಅವರು ಮಹಿಳೆಯರ ಮುಖ್ಯವಾಗಿ ಅವ್ರದ್ದು ಒಂದು ಜೀವನವನ್ನು ಸುಧಾರಣೆ ಆಗಬೇಕು, ಅವರ ಆದಾಯವನ್ನು ಸುಧಾರಣೆ ಆಗಬೇಕು. ಈ ರೀತಿಯಲ್ಲಿ ನಾವು ನಮ್ಮ ಒಂದು ಗುರಿ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಈಗ ತಾವು ಹೇಳಿದ್ರೆ 500,000 ಒಂದು ಸಂಖ್ಯೆಯನ್ನ ಹೇಳಿದ್ರಿ. ಹೌದು. ಈಗ ಇನ್ನೂ ಎಷ್ಟು ನೀವು ಮುಂದಿನ ದಿನಗಳಲ್ಲಿ ಮುಟ್ಟಬೇಕಾಗಿದೆ, ಇನ್ನೂ ಎಷ್ಟು ಜನ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ತಾವು? ಇನ್ನೂ ಒಂದು 300,000 ಮೇಲೆ ಇನ್ನು ಜನರು ಸಂಪೂರ್ಣವಾಗಿ ಯಾರು ಉಳಿಬಾರದು ಅನ್ನುವಂಥದ್ದು ಅಂತದ್ದು ಅಂದ್ರೆ ನಮ್ದು ಒಂದು ಪರಿಕಲ್ಪನೆ ಪ್ರಕಾರ ನಾವು ನಮ್ಮ ಡಿಜಿಟಲ್ ಸಖಿಯವರು ಒಂದು ಮನೆಗೆ ಹೋದಾಗ ಅವರು ಹೋಗಿದಾಗ ಮನೆಯಲ್ಲಿ ಇರುವ ಪುರುಷ ಮತ್ತು ಮಹಿಳೆಯರಿಗೆ ಅವರು ತರಬೇತಿ ಮಾಡ್ತಾರೆ. ತರಬೇತಿ ಮಾಡಿ ಅಲ್ಲಿ ಅವ್ರ ಹತ್ರ ಸಮಸ್ಯೆಗಳೇನಿದೆ ನೋಡ್ಕೊಂಡು ಅದಕ್ಕೆ ಪರಿಹಾರನು ಕೂಡ ಕೊಡ್ತೀವಿ. ಈ ರೀತಿಯಾಗಿ ಕೆಲಸ ಮಾಡ್ತಾರೆ. ಅಡ್ಡಿಲ್ಲ. ಒಂದು ಸಂಕ್ಷಿಪ್ತವಾಗಿ ನನಗೆ ಏನ್ ಹೇಳ್ರಿ ಅಂದ್ರೆ, ಈಗ ಮಹಿಳಾ ಉದ್ಯಮಿಯಾಗಿ ನಾನು ತಯಾರಾಗ್ತೀನಿ ಅನ್ನುವಂತಹ ವಿಚಾರ ಇಟ್ಟುಕೊಂಡು ಮಹಿಳೆಯರು ಸಿದ್ಧರಾದ್ರೆ ಅವರಿಗೆ ತಾವು ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ದೀರಿ? ನಮ್ಮ ನಾವು ಏನಂತಂದ್ರೆ ಅವರಿಗೆ ಮೊದಲನೇದಾಗಿ ಅವರಿಗೆ ಒಂದು ಜನರಲ್ ಇಡಿಪಿ ಅಂತ ಎಂಟರ್ಪ್ರಿನರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಟ್ರೈನಿಂಗ್ ಅಂತ ಮಾಡ್ತೀವಿ. ಒಂದು ನಮ್ ಕಡೆಯಿಂದ ಆಗಲೇ ಒಂದು 2,000 ಮಹಿಳೆಯರಿಗೆ ಆಗಲೇ ಟ್ರೈನಿಂಗ್ ಮಾಡಿದೀವಿ. ಆಮೇಲೆ 5 ದಿನದ ಟ್ರೈನಿಂಗ್ ಮಾಡಿದ್ವಿ ಅವರಿಗೆ. ಆಮೇಲೆ ಅವರಿಗೆ 1 ದಿನದ ಕ್ಷೇತ್ರ ಭೇಟಿನೂ ಕೂಡ ಮಾಡಿದೀವಿ. ಆಮೇಲೆ ಅವರಲ್ಲಿ ಉದಾಹರಣೆಗಾಗಿ ಒಂದು ಮಹಿಳಾ ಉದ್ಯಮಿಗೆ ಬೇಕಾಗಿರುವ ಮಿನಿಮಮ್ ಒಂದು ರಿಕ್ವೈರ್ಮೆಂಟ್ ಏನಿದೆ ಅಂತಂದ್ರೆ, ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕು, ಮತ್ತು ಅವ್ರ ಹತ್ತಿರ ಕ್ರೆಡಿಟ್ ಲಿಂಕ್ ಆಗಬೇಕು ಅವರಿಗೆ ಯಾವುದು ಬ್ಯಾಂಕ್ನಿಂದ ಯಾವುದು ಸ್ಕೀಮ್ನಿಂದ, ಮತ್ತು ಅವ್ರ ಹತ್ರ ಡಿಜಿಟಲ್ ಪೇಮೆಂಟ್ ಸಲುವಾಗಿ ಅವ್ರ ಹತ್ರ ಸ್ಕ್ಯಾನರ್ ಇರಬೇಕು ಅಥವಾ ಯಾವುದೇ ಒಂದು ಡಿಜಿಟಲ್ ಮೋಡ್ ಆಫ್ ಪೇಮೆಂಟ್ ಇರಬೇಕು. ಈ ರೀತಿಯಾಗಿ ಅವರು ಮಿನಿಮಮ್ ಇಷ್ಟಂತ ಆಗಬೇಕು. ಮತ್ತು ಇದರ ಅಷ್ಟೇ ಅಲ್ಲ, ಮತ್ತು ಅವರಿಗೆ ಬೇಕಾಗುವ ಲೈಸೆನ್ಸಸ್, ಮಿನಿಮಮ್ ಟ್ರೇಡ್ ಲೈಸೆನ್ಸಸ್, ಅದು ಕಾರ್ಪೊರೇಷನ್ನಲ್ಲಿ ಇದ್ರೆ ಅದು ಆ ಲೈಸೆನ್ಸು, ಅಥವಾ ಗ್ರಾಮ ಪಂಚಾಯತ್ ನಲ್ಲಿ ಟ್ರೇಡ್ ಲೈಸೆನ್ಸು, ಮತ್ತು ಅವರು ಯಾವುದೇ ಒಂದು ಫುಡ್ ಐಟಮ್ಸ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ FSSA ಲೈಸೆನ್ಸು, ಮತ್ತು ಅವರಿಗೆ MSME ಕೂಡ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿ ಇರುವ ಅವರಿಗೆ ಸೌಲಭ್ಯಗಳನ್ನು ಒದಗಿಸೋದು ನಮ್ಮ ಗುರಿಯಾಗಿದೆ. ಮತ್ತೊಂದೇನಂತಂದ್ರೆ ಸರ್ಕಾರದ ಬೇರೆ ಒಂದು ಯೋಜನೆಗಳಿದ್ದವು, ಮುಖ್ಯವಾಗಿ PMEGP ಇದೆ, PMFME ಇದೆ, ಅದರಲ್ಲೂ ಕೂಡ ಮುಖ್ಯವಾಗಿ ಫುಡ್ ಐಟಮ್ಸ್ಗೆ ಸಪೋರ್ಟ್ ಆಗ್ತಾ ಇದೆ. ಅಂಥದ್ದು ಕೂಡ ಅವರಿಗೆ ನಮ್ಮ ಮಹಿಳಾ ಉದ್ಯಮಿಗಳಿಗೆ ಯೋಜನೆಯನ್ನು ತಯಾರು ಮಾಡಲಿಕ್ಕೂ ಕೂಡ ನಾವು ಸಹಾಯ ಮಾಡ್ತಾ ಇದ್ವಿ. ಈ ರೀತಿಯಾಗಿ ಮತ್ತೆ ಮುಂದೆ ನಾವೊಂದು ಇದರಲ್ಲಿ ಅವರಿಗೆ ಒಂದು ನಮ್ಮ ಕಡೆಯೂ ಕೂಡ ಒಂದು ಏನಂತಂದ್ರೆ ಒಂದು ಹಣಕಾಸಿನ ನೆರವನ್ನು ಕೂಡ ನಾವು ಮಾಡ್ತೀವಿ ನಮ್ಮ ಯೋಜನೆಯಲ್ಲಿ. ಅದು ಒಂದು ಸುಮಾರು ಒಂದು 10,000 ಇರಬಹುದು, 15,000 ಇರಬಹುದು, 20,000 ಇರಬಹುದು, ಮ್ಯಾಚಿಂಗ್ ಗ್ರಾಂಟ್ ಅಂತ ಕೊಡ್ತೀವಿ. ಅಂದ್ರೆ ಪೂರ್ಣವಾಗಿ ನಾವು ಕೊಡಂಗಿಲ್ಲ, ನಾವು ಒಂದು ಸ್ವಲ್ಪ ಕೊಟ್ಟಿದ್ರೆ ಅವ್ರು ಹೆಚ್ಚಾಗಿ ಹಾಕಬೇಕು, ಅದು ಓನರ್ಶಿಪ್ ಬರುತ್ತೆ. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಬ್ರ್ಯಾಂಡಿಂಗ್ ಮೇಲೆ ಅಂತಂದ್ರೆ ಅವರಿಗೆ ನಾವು ನಮ್ಮ ಕಡೆಯಿಂದ ಬಹಳಷ್ಟು ಮಹಿಳಾ ಉದ್ಯಮಿಗಳಿಗೆ ನಾವು ಒಂದು ಬೋರ್ಡ್ ಆಗಿ ನೇಮ್ ಬೋರ್ಡ್ಸ್ ಆಗಲಿ ಅದು ಕೊಟ್ಟಿದ್ದೀವಿ. ಈಗ ಮತ್ತೆ ಈ ವರ್ಷದಲ್ಲಿ ಕೂಡ ನಾವು ಕೊಡ್ತಾ ಇದ್ದೀವಿ, ಮತ್ತು ಅವ್ರ ಕಡೆಯಿಂದ ಕೂಡ ಮಾಡಿಸ್ತಾ ಇದ್ವಿ ಈ ಬ್ರ್ಯಾಂಡಿಂಗ್ ನಲ್ಲಿ. ಮತ್ತೆ ಬೇರೆಯವರಿಗೆ ಹೆಸರಿಡಲಿಕ್ಕೆ ಕೂಡ ನಾವು ಅವರ ಪ್ರೇರಣೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅವರು ಬ್ರ್ಯಾಂಡಿಂಗ್ ಆಗಿ ಹೊರಗೆ ಬರಬೇಕು, ಅವರಿಗೆ ಆ ಬಿಸ್ನೆಸ್ ಅವ್ರದಂತ ಬಿಸ್ನೆಸ್ ಇಂದ ಅವರಿಗೆ ಪರಿಚಯ ಆಗಬೇಕು, ಅವರಿಂದ ಬಿಸ್ನೆಸ್ ಪರಿಚಯ ಆಗಬಾರ್ದು. ಈ ಒಂದು ನಮ್ದು ಉದ್ದೇಶ ಇದೆ. ಈಗ ಯಾವಾಗಿಂದ ಶುರುವಾದಂತಹದ್ದು ಇದೆ ಕಾರ್ಯಕ್ರಮ? ಈ ಕಾರ್ಯಕ್ರಮ ನಾವು 2022 ಅಕ್ಟೋಬರ್ನಿಂದ ನಾವು ಶುರು ಮಾಡಿದ್ದೀವಿ. 22 ಅಂದ್ರೆ ಈಗ 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷದೊಳಗೆ ಹೆಚ್ಚು ಕಡಿಮೆ ನೀವು ಅರ್ಧಕ್ಕಿಂತಲೂ ಹೆಚ್ಚು ಸಾಧನೆ ಮಾಡಿದ್ದೀವಿ. ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಡಿಜಿಟಲ್ ಸಖಿ ಅಂದ್ರೆ ಏನು ಅನ್ನುವಂತಹ ಒಂದು ವಿಚಾರವನ್ನು ಸಂಪೂರ್ಣವಾಗಿ ತಾವು ನಮ್ಮ ಎಲ್ಲ ಕೇಳುಗರಿಗೆ ಹಂಚಿಕೊಂಡಿದ್ದೀರಿ. ತಮ್ಮ ಈ ಮಾತುಗಳನ್ನು ಗಮನಿಸಿ ನಮ್ಮ ಗ್ರಾಮೀಣ ಪ್ರದೇಶದೊಳಗಿರುವಂತಹ ಏನು ಮಹಿಳೆಯರಿದ್ದಾರೆ, ಯಾರು ಈ ಬಗ್ಗೆ ಆಸಕ್ತರಿದ್ದಾರೆ, ಮತ್ತು ಮುಂದಿನ ದಿನಗಳಲ್ಲಿ ಉದ್ಯಮಿಗಳಾಗಿ ತಯಾರಾಗಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ತಮ್ಮ ಸಹಕಾರ ಸಹಾಯವನ್ನು ಕೇಳಬಹುದು ಮುಂದಿನ ದಿನಗಳಲ್ಲಿ. ಮತ್ತು ಈ ಯೋಜನೆ ಏನದ ಸಂಪೂರ್ಣವಾಗಿ ಯಶಸ್ವಿಯಾಗಲಿ, ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ಅದೇ ರೀತಿಯಾಗಿ ಕುಟುಂಬಗಳು ಸಬಲರಾಗಲಿ ಅಂಥೇಳಿ ಹಾರೈಸ್ತಾ ತಾವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಸರ್. ನಮಸ್ಕಾರ. ಇದುವರೆಗೆ ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಪ್ರಗತಿ ಕುರಿತ ಕಾರ್ಯಕ್ರಮದಲ್ಲಿ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳ ಯೋಜನಾ ವ್ಯವಸ್ಥಾಪಕರಾಗಿರುವ ಮೊಹಮ್ಮದ್ ಸಿರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಡಿಜಿಟಲ್ ಸಖಿ ಕಾರ್ಯಕ್ರಮ ಪ್ರಸಾರವಾಯಿತು. ವಿಶ್ವ ಮಣ್ಣು ದಿನದ ಸಂದರ್ಭದಲ್ಲಿ ಕೃಷಿಯಲ್ಲಿ ಮಣ್ಣಿನ ಸಂರಕ್ಷಣೆಯ ಮಹತ್ವ ಈ ಕುರಿತು ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾ

ಒಳ್ಳೆ ಗುಣಧರ್ಮದ ನೀರು ಹಾಯಿಸಬೇಕು, ಅದು ಭೂಮಿ ಒಳಗೆ ಇಂಗಬೇಕು. ಹಿಂಗೆ ಅಂದ್ರೆ ನ್ಯಾಚುರಲ್, ಯಾರಾದರೂ ಹಳ್ಳ ಕೊಳ್ಳ ಏನಾದ್ರ ಅದಕ್ಕೆ ಸಂಪರ್ಕ ಕೊಟ್ಟು ಭೂಮಿಯಿಂದ ಹೊರಗಡೆ ಹೋಗುವಂತೆ ಮಾಡಬೇಕು. ಇದು ಒಂದು ಇಂಗುವಿಕೆ ಪದ್ಧತಿ ಆಗಲಿ ಅಥವಾ ಇದರಿಂದ ನೀರಿನಿಂದ ಹೊರಗಡೆ ಹೋಗುವಂತೆ ಮಾಡಬೇಕು ನೀರಿನ ಮುಖಾಂತರ. ಇನ್ನು ಕೆಲವೊಂದಾಗರಿ ಸೋಡಿಯಂ ಪ್ರಮಾಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತಂದ್ರೆ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ರಾಸಾಯನಿಕ ವಸ್ತು ಅಂದ್ರೆ ಸಾಮಾನ್ಯ ರೈತರಿಗೆ ಗೊತ್ತಿರ್ತಾರೆ ಸೌರ ಭೂಮಿ ಅಂದ್ರೆ ಏನಾಗತ್ತೆ, ಜಿಪ್ಸಮ್. ಜಿಪ್ಸಮ್ ಅಂದ್ರೆ ಏನಿರ್ತದೆ, ಅದರಲ್ಲಿ ಒಂದು ಕ್ಯಾಲ್ಸಿಯಂ ಇರ್ತದೆ. ಜಿಪ್ಸಮ್ ಇದ್ದಂತ ಈ ಕ್ಯಾಲ್ಸಿಯಂ ಅನ್ನೋದಲ್ಲ ಭೂಮಿಯಲ್ಲಿ ಇರ್ತಕ್ಕಂತ ಸೋಡಿಯಂ ಅನ್ನ ಅದು ಹೊರಗಡೆ ಹಾಕಿ ಆ ಜಾಗದಲ್ಲಿ ಕ್ಯಾಲ್ಸಿಯಂ ಬಂದು ಅದರ ಪ್ರಮಾಣ ಹೆಚ್ಚಿಗೆ. ಸೋಡಿಯಂ ವಿಷಕಾರಿ, ಅದ್ರ ಕ್ಯಾಲ್ಸಿಯಂ ಅತ್ಯವಶ್ಯಕವಾಗಿ ಬೇಕಾದಂತ ಅದು ಕೂಡ ವಸ್ತು. ಈ ಕ್ಯಾಲ್ಸಿಯಂ ಹೆಚ್ಚಿಗೆ ಆದ್ರೆ ಏನು ತೊಂದರೆ ಆಗಲ್ಲ, ಆದ್ರೆ ಸೋಡಿಯಂ ಪ್ರಮಾಣ ಹೆಚ್ಚಿಗೆ ಆದ್ರೆ ಭೂಮಿ ಹಾಳಾಗ್ತದೆ, ಇಳುವರಿ ಸರಿಯಾಗಿ ಬರುದಿಲ್ಲ. ಭೂಮಿಯ ಗುಣಧರ್ಮ, ಭೂಮಿಯ ಗುಣಧರ್ಮ ಮಹತ್ವದ ಒಂದು ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ, ಜೈವಿಕ ಗುಣಧರ್ಮ, ಇವುಗಳ ಮೇಲೆ ಕೂಡ ಬಹಳಷ್ಟು ದುಷ್ಪರಿಣಾಮ ಬೀರ್ತಾರೆ. ಕ್ಯಾಲ್ಸಿಯಂ ಅಂದ್ರೆ ಒಳ್ಳೆಯ ವಸ್ತು, ಆದ್ರೆ ಸೋಡಿಯಂ ಕೂಡ ಅವಶ್ಯಕ, ಅದರ ಪ್ರಮಾಣ ಕಡಿಮೆ ಇರ್ತಾರ. ನಾವೇನ್ರಿ ಊಟದಾಗ ಉಪ್ಪು ಏನು ಉಪಯೋಗ ಮಾಡ್ತಿಲ್ಲ, ಆ ಟೈಪ್ ಇದ್ರೆ ಅದ್ರ ಓಕೆ, ಅದಕ್ಕಿಂತ ಹೆಚ್ಚಿಗಿತ್ತಾರ ಅದು ಬಹಳಷ್ಟು ಹಾನಿಕಾರಕ ಆಗಿಬಿಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ 2024 ವರ್ಷದ ವಿಶ್ವ ಮಣ್ಣು ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಇದುವರೆಗೂ ವಿಶ್ವ ಮಣ್ಣು ದಿನದ ಸಂದರ್ಭದಲ್ಲಿ ಕೃಷಿಯಲ್ಲಿ ಮಣ್ಣಿನ ಸಂರಕ್ಷಣೆಯ ಮಹತ್ವ